ತಾನಿಯಾಗುವ ಕಣ್ಣರೆಪ್ಪೆಯಂತೆ ನಿನ್ನ ದಿನವೂ ಕಾಯುವೆ ಬೆಳಕಿ ಇರದ ದಾರಿಲಿ ದೀಪದಂತೆ ಬೆಳಗುವೆ ನೀಡು ಚಿನ್ಮಯಿ ಮತ್ತು ರೇಟಾ ಹಾಡಿರುವ ಸಂಗಮ ಚಿತ್ರದ ಗೀತೆ. ಉದಿತ್ ನಾರಾಯಣ್ ಮತ್ತು ಸೌಮ್ಯರ ಅವರ ಸ್ವರದಲ್ಲಿ ಬಿಂದಾಸ್ ಚಿತ್ರದ ಗೀತೆ. ಆ ಉಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಎಂಥ ನೋರು ಹಸಿಯಾರು ತಂದೋರು ಈ ಪ್ರೀತಿ ಉಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಬಂಗಾರಿಯೇ ನಿಂಗೆ ಬಂಗಾರದ ಕೊಡುಗೆ ನೀಡಿದ ಆ ಕ್ಷಣ ಸಾರ್ಥಕ ಜೀವನ ಈ ಕೊಟ್ಟ ಕಾಣಿಕೆ ಹಿಂಗೆ ಬಚ್ಚಿಟ್ಟು ನನ್ನೊಳಗೆ ಒಂದು ಪ್ರೇಮ ಸಿಂಧು ನನಗೆ ಎಂದೆಂದಿಗೂ ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಇಂಥ ನೂರು ಆಸೆಯಾರು ಅಂದೂರು ಈ ಪ್ರೀತಿ ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಸಾವಿರ ಬೋಲೆ ನಿಂಗಾಗಿ ಗೀಚಿದರು ಹೇಳಲು ಆಗದು ಪ್ರೀತಿಯೇ ಅಂತದು ನಿನ್ನ ಸೇರಿ ಬಾಳದಾರಿ ನಡೆದಿದೆ ಎಂದೆಂದಿಗೂ ಉಬ್ಬಚ್ಚಿ ಗುಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಇಂಥ ನೋರು ಹಸಿಯಾರು ತಂದೋರು ಈ ಪ್ರೀತಿ ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಇಂಥ ನೋರು ಹಸಿಯಾರು ತಂದೋರು ಈ ಪ್ರೀತಿ ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಚಿತ್ರದ ಗೀತೆ ಧ್ವನಿ ಟಿಪ್ಪು ಅವರದು. ಯಾರಪ್ಪ ಸಂಗತಿ ಕೇಳಿ ಒಂಚೂರು ಬುದ್ಧಿಯ ಹೇಳಿ, ಲೋಕಾನೆ ಮರ್ತವೆ ನೋಡಿ, ವ್ಯಾರಾನ ಮಾಡವ ಮೋಡಿ. ವಿನಯ ಗಿನಯ ಮಂಗಮಾಯ ಬಿದ್ದ ಮೇಲೆ ಪ್ರೀತಿಗೆ ಹಗಲು ಇರು ಬೇಡ ಪ್ರೀತಿ ಮುಂದೆ ಎಲ್ಲ ಸಪ್ಪೆ ಯಾರು ಕೂಡ ಈಗ ಬೇಡ ಪ್ರೀತಿ ಮುಂದೆ ಎಲ್ಲ ಸಪ್ಪೆ ಅವಳ ನೋಡೋ ಕೆಲಸದಿಂದ ಕದರ ದಿವನ ಕಣ್ಣರತ್ತೆ ಅಬ್ಬಪ್ಪ ಇಂತ ಚೇಂಜು ಬಂತಲ್ಲ ಒಂದು ರೇಂಜು ಕನ್ನಡಿ ಮತ್ತು ಕಲ್ಲು ಮನಸ್ಸಾರೆ ಒಂದಾಗಿವೆ ನೋನು ಇವನು ಸಣ್ಣು ಅವಳು ಮೋನು ಇಬ್ರು ಕೂಡ ಅವೆಲ್ಲು ನೋನು ಸದ್ಯಕ್ಕಿವರೇ ಲೈಲ ಮಜ್ನು ಇವರ ಮೇಲೆ ಊರ ಕಣ್ಣು ಗುದ್ದಾಟದಲ್ಲೂ ಕೂಡ ಮುದ್ದಾಡುತ್ತಾರೆ ನೋಡಿ ವಿಚಿತ್ರವಾದ ಬಾಂಡು ಇವರಿಬ್ಬರ ಸೆಂಟ್ರಲಿ You are my cutie, naughty, sweetie, baby. You are my dolly, dooly, beauty, baby. You are my cutie, naughty, sweetie, baby. You are my dolly, dooly, beauty, baby. ಸೋನು ನಿಗಮ್ ಹಾಡಿರುವ ಫೇರ್ ಅಂಡ್ ಲವ್ಲಿ ಚಿತ್ರದ ಗೀತೆ. ಜಾನಿಯಾ ತೂ ಮೇರೆ ದಿಲ್ ಕೇ ಧಡಕನ್ ಹೈ ತೂ ರಿಂಗಾಗಿದೆ ನನ್ನೆದೆ ಫೋನು ದಂಗಾಗಿದೆ ಮಾಡಲಿ ಏನು ಉತ್ತರಿಸಲ ನಾ ಸುಮ್ಮನಿರಲ ನನ್ನೆದುರಲಿ ನಿಂತರೆ ನೀನು ನಾ ತೊದಲುತ ಹೇಳಲಿ ಏನು ಮಾತನಾಡಲ ನಾ ನಿನ್ನ ನೋಡಲ ನನ್ನನೆದಿರೆ ಹೊದಿಗೆ ನೀನು ಕನಸಿನ ಕನವರಿಕೆ ನೀನು ಒಮ್ಮೆ ಹೇಳು ನೀ ಪೊಲಿಯಾಗಲ ನಾ ಪ್ರೇಮಿಯಾಗಲ ರಿಂಗಾಗಿದೆ ನನ್ನೆದು ಫೋನು ದಂಗಾಗಿದೆ ಮಾಡಲಿ ಏನು ಉತ್ತರಿಸಲ ನಾ ಸುಮ್ಮನಿರಲ ಚಂದ್ರನ ತುಂಡು ನೀನು ಮಾಸಿ ಹೋಗದ ಬೊಂಬೆ ನೀನು ಮುತ್ತು ಒಂದಲ ನಿನ್ನ ಮುತ್ತು ಮಾಡಲ ಏಳು ಬಣ್ಣಕ್ಕೆ ರಾಣಿ ನೀನು ಒಂಟಿ ಹೃದಯದ ಉಸಿರು ನೀನು ರಾಜನಾಗಲ ನಿನ್ನ ಉಸಿರನಾಡಲ ಎಲ್ಲೇ ಇದ್ದರೂ ನಿನ್ನ ಜ್ಞಾಪಿಸೋ ನೆನಪಿಗೆ ಏನ್ ಮಾಡಲಿ ಏನು ಬರೆಯದೆ ಕವಿತೆಯಾಗಿರೋ ನಿನಗೆ ನಾ ಏನಲ್ಲಿ ಎದೆಗೂಡಿನ ರಾಣಿ ನೀನು ನನ್ನ ಚಿನ್ನದ ಗಣಿಯೂ ನೀನು ಒಮ್ಮೆ ಹೇಳು ನೀ ಕಳ್ಳನಾಗಲ ನಾ ನಿನ್ನ ಕಾಯಲ್ಲ ರಿಂಗಾಗಿದೆ ನನ್ನದು ಫೋನು ದಂಗಾಗಿದೆ ಮಾಡಲಿ ಏನು ಉತ್ತರಿಸಲ ನಾ ಸುಮ್ಮನಿರಲ ಲಲಾಲ ಲಲಾಲ ಲಲಾಲ ಎರಡು ಕಣ್ಣಿನ ಕನಸು ನೀನು, ಕಣ್ಣು ಕದಿಯುವ ಅಂದ ನೀನು, ನೋಡಿ ಸಾಯಲ ನಿನ್ನ ಜೋಡಿಯಾಗಲ, ನನ್ನ ಪ್ರೀತಿಗೆ ಸ್ಫೂರ್ತಿ ನೀನು, ಈ ಹೃದಯದ ಪೂರ್ತಿ ನೀನು, ನನ್ನ ನೀಡಲ ನಿನ್ನ ಕೇಳಲ, ನಿನ್ನ ಹೆಸರನ್ನೇ ಬರೆದುಕೊಳ್ಳುವ ಕಾಯಿಲೆ ಶುರುವಾಗಿದೆ, ಇದ್ದ ಜಾಗಕ್ಕೆ ಮರಳಿ ಹೋಗುವ ದಾರಿಯೇ ಮರೆತೋಗಿದೆ, ಈ ಹೃದಯದ ಸಿದ್ಧತೆ ನೀನು, ಉಸಿರಾಟದ ಪದ್ಧತಿ ನೀನು, ಒಮ್ಮೆ ಹೇಳು ನೀ ದ್ರೋಹಿಯಾಗಲ ನಾ ದಾಸನಾಗಲ. ಹೆಂಗಾಗಿದೆ ನನ್ನೆದು ಫೋನು, ದಂಗಾಗಿದೆ ಮಾಡಲಿ ಏನು, ಉತ್ತರಿಸಲ ನಾ ಸುಮ್ಮನಿರಲ. ಅರ್ಮಾನ್ ಮಲ್ಲಿಕ್ ಅವರ ಸ್ವರದಲ್ಲಿ ಮುಂಗಾರು ಮಳೆ 2 ಚಿತ್ರದ ಗೀತೆ. ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಕಿರು ನಗೆ, ಮನದ ಪ್ರತಿಗಲ್ಲಿಯೊಳಗು ನೆನದೆ ಮೆರವಣಿಗೆ, ಕನಸಿನ ಕುಲುಮೆಗೆ ಉಸಿರನು ಊದುತ್ತ ಕಿಡಿಹಾರುವುದು ಇನ್ನೂ ಖಚಿತ. ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಕಿರುನಗೆ, ಪೆಟ್ಟಿಗೆ ಏನೇ ಕಂಡರೂ ನೀನೆ ಜ್ಞಾಪಕ, ನೀನೇ ಔಷಧಿ ನನ್ನ ಹುಚ್ಚಿಗೆ, ತೆರೆದು ನೀನು ಮುದ್ದಾದ ಅಧ್ಯಾಯ, ಸಿಗದೇದ್ರೆ ತುಂಬಾನೇ ಅನ್ಯಾಯ, ನನ್ನ ನಡೆ ನುಡಿ ನಿನ್ನನೆ ಬಯಸುತ್ತ ಬದಲಾಗುವುದು ಇನ್ನೂ ಖಚಿತ. ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಕಿರುನಗೆ, ಸಜ್ಜಿಗೆ ನಿನ್ನ ನೋಡದ ನನ್ನ ಜೀವನ, ಸುದ್ದಿ ಇಲ್ಲದ ಸುದ್ದಿ ಪತ್ರಿಕೆ, ಸೇರಿ ಸಿಕ್ಕಾಗ ಬೇಕಿಲ್ಲ ಜಾಮೀನು, ಸರಸಕ್ಕೀಗ ನಿಂದೇನೆ ಕಾನೂನು, ತೊರೆಯುವ ನೆನಪರಿ ಇರುಳನು ಕಳೆಯುತ್ತಾ ಸಿಕ್ಕಿತ ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಕಿರುನಗೆ ಕಾರ್ಯಕ್ರಮದ ಕಡೆಯದಾಗಿ ಕೋಮಾ ಚಿತ್ರದ ಗೀತೆ ಧ್ವನಿ ಆಶಿಕ್ ಅರುಣ್ ಅವರದು. ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ.